ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ಸ್ವಲ್ಪ ಪಟ್ಟಣ ಏನ್ ಮಾಡ್ತಾ ಬದಲಾಗಿ ಆ ಕಲಾ ಕೇಜಿಲಿ ಸ್ವಲ್ಪ ನಮ್ಗೆ ಆಸೆ ಈಗ ನೀವು ತೊಂದರೆ ಇದೆಲ್ಲ ಮಾಡ್ತಾ ಎಲ್ಲಿದೆ?